ನಿಮ್ಮೆಲ್ಲರ ಪರವಾಗಿ ನಾನು ಅವರನ್ನ ಸ್ವಾಗತಿಸ್ತೀನಿ. ನಮಸ್ಕಾರ ಸಿದ್ದಯ್ಯ. ನಮಸ್ತೆ. ನಮಸ್ತೆ ತಮಗೂ ಸರ್. ಕೃಷಿ ಅಂತ ಹೇಳಿದ್ರೆ ಮನೆಯಲ್ಲಿ ಮೇಂಟೈನ್ ಮಾಡೋಕ್ಕಾಗಲ್ಲ, ಬಹಳ ಕಷ್ಟ ಆಗತ್ತೆ. ಯಾವ್ದಾರ ಒಂದು ಉದ್ಯೋಗ ಹುಡುಕೋಬೇಕು, ಒಬ್ರು ಬೇರೆ ಬೇರೆ ಕಡೆ ಕೆಲಸಗಳು ಮಾಡ್ತಿರ್ಬೇಕು, ಇನ್ನು ಉಳಿಕೆಯರು ಕೃಷಿ ಮಾಡ್ಕೋಬೇಕು ಅಂತೇಳಿ ಇತ್ತೀಚಿನ ದಿನಗಳಲ್ಲಿ ಒಂದು ಮನೆ ಸದಸ್ಯರ ಅಭಿಪ್ರಾಯ. ಈ ಕಾರಣಕ್ಕಾಗಿ ತಾವು ಕೆಲಸ ಹುಡುಕೊಂಡು ಹೊರಟ್ರು, ಅಥವಾ ಕೃಷಿ ಕಷ್ಟ ಅಂತ ಬಿಟ್ರು, ಅಥವಾ ಬೇಜಾರಾಗ್ಬಿಟ್ರು, ಏನ್ ಕಾರಣ? ಅಲ್ಲಿಂದ ಪ್ರಾರಂಭ ಮಾಡೋಣ. ಸರ್, ನಾನು ಕೃಷಿಯಲ್ಲಿ ಪ್ರಾರಂಭ ಮಾಡಿದ. ನಮ್ಮ ತಂದೆ ತಾಯಿಗಳೆಲ್ಲರೂ ಸಹ ಹೊಲ ಗದ್ದೆಗಳಲ್ಲೇ ದುಡಿದು ಎಲ್ಲ ನಮ್ಮನ್ನ ಸಾಕ್ತಾ ಇದ್ರು. ಆ ಜೀವನ ನೆನೆಸ್ಕೊಂಡ್ರೆ ಈಗಲೂ ನಮಗೆ ಬಹಳ ವ್ಯಥೆ ಅನ್ಸುತ್ತೆ. ಹಾಗಾಗಿ ಇನ್ನೊಂದೇನಾದ್ರೂ ಬೇರೆದನ್ನ ಅವಲಂಬಿಸ್ಕೊಂಡ್ರೆ ಇದೆ ಅಂತ ಹೇಳಿ ತಂದೆ ತಾಯಿಗಳ ಒಂದು ಆಕಾಂಕ್ಷೆಗಳ ಮೇಲೆ ಸ್ವಲ್ಪ ನಾನು ಒಂದು ಡಿಗ್ರಿಯನ್ನ ಮತ್ತು ಮುಂದಿನ ಉನ್ನತ ವ್ಯಾಸಂಗವನ್ನು ಮಾಡಿದೆ. ಆ ವ್ಯಾಸಂಗ ಮಾಡಿದ್ರೆ ಅದು ಸಹ ಇತ್ತೀಚಿನ ದಿನಗಳಲ್ಲಿ ಕೈ ಹಿಡಿತಿಲ್ಲ ಅನ್ಲಿಕ್ಕೆ ಕೆಲವೊಂದು ನಿರುದ್ಯೋಗ ಸಮಸ್ಯೆಗಳು ಹೆಚ್ಚಾಯಿತು. ಆವಾಗ ಒಂದು ಉಪನ್ಯಾಸ ಹುದ್ದಿ ಅಂತ ನಾನು ಪಾರ್ಟ್ ಟೈಮ್ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸಿದೆ. ಅದರ ಜೊತೆಗೆ ಮಧ್ಯಾಹ್ನ ಕೆಲಸ ಮುಗಿಸ್ಕೊಂಡು ಲೆಕ್ಚರಿಂಗ್ ಮಧ್ಯಾಹ್ನ ತನಕ ಪಾರ್ಟ್ ಟೈಮ್ ಮಾಡಿಬಂದು ಮಧ್ಯಾಹ್ನ ಮತ್ತೆ ಗದ್ದೆಗೆ ಹೋಗಿ ಹೊಲ ಗದ್ದೆಗಳಲ್ಲಿ ಎಡೆಕುಂಟೆ ಹೊಡೆಯೋದು ತಂದೆ ತಾಯಿಗಳ ಜೊತೆಗೆ, ಅಥವಾ ನೀಲ್ಗೆ ಬಿತ್ತೋದು, ಅಥವಾ ನಮ್ಮಲ್ಲಿ ನಮ್ಮ ತಂದೆ ಆಕ್ಚುಲಿ ಒಂದಿಷ್ಟು ಕುರಿಗಳನ್ನು ಸಾಕಿದ್ರು. ಆ ಕುರಿಗಳನ್ನು ಮೇಲಿಕ್ಕೂ ಸಹ ಕರ್ಕೊಂಡು ತಗೊಂಡೋಗ್ಬೇಕಾಗಿತ್ತು ಅಂತ ಪರಿಸ್ಥಿತಿ ಇತ್ತು. ಅದನ್ನೆಲ್ಲ ನೋಡಿದಾಗ ಮತ್ತೆ ಬಹಳಷ್ಟು ನಮ್ಮ ರೈತರ ಜೀವನದಲ್ಲಿ ಕಣ್ಣೀರನ್ನು ಸುರಿಸುವಂತ ಒಂದು ಪರಿಸ್ಥಿತಿ ಇತ್ತು. ಯಾಕೆಂತ ಹೇಳಿದ್ರೆ ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗದೆ ಬಹಳಷ್ಟು ಜನ ಒದ್ದಾಡ್ತಾ ಇದ್ರು, ನಾವು ಒದ್ದಾಡ್ತಾ ಇದ್ವಿ. ಅವರಿಗೆ ನಮ್ಮ ತಂದೆ ತಾಯಿಗಳಿಗೆ ಏನೋ ನಮ್ಮ ಮಗನನ್ನ ವಿದ್ಯಾಭ್ಯಾಸ ಮಾಡಿ ಏನಾದ್ರೂ ಮಾಡಬೇಕು, ನನ್ನಂಗೆ ಆಗಬಾರ್ದು ಅಂತೇಳಿ ನನ್ನಂಗೆ ವಿದ್ಯಾಭ್ಯಾಸ ಮಾಡಿದ್ರು. ನಾನು ಹಾಗಾಗಿ ವಿದ್ಯಾಭ್ಯಾಸದ ಕಡೆ ಒಲವು ತೋರಿಸಿದೆ ಸರ್. ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರಿ. ಅವಾಗ ಹಳ್ಳಿಗೆ ಹೋದಾಗ ಎಷ್ಟು ಓದಿದ್ರೆ ಏನ್ ಪ್ರಯೋಜನ, ನೋಡು ಅವನು ಮತ್ತೆ ಇಲ್ಲಿಗೆ ಬಂದ, ಈ ತರದ ಮಾತುಗಳು ಬೇಜಾರಾಗೋ ಹಾಗೆ ನಿಮಗೆ ನಿಮ್ ಕಿವಿಗೆ ಬೀಳೋ ಹಾಗೆ ಜನಗಳು ಹೇಳಿದ್ದ ಹೌದಾ? ಅಯ್ಯೋ, ಅದನ್ನ ನಾನು ಹೇಳಕ್ಕಾಗಲ್ಲ ಸರ್. ಎಷ್ಟು ಹರ್ಟ್ ಆಗಿದೆ ಅಂತ ಹೇಳಿದ್ರೆ, ನೀನು ಎಷ್ಟು ಓದಿದ್ರೇನೋ ಅದೇನೋ ಮೇಟಿ ವಿದ್ಯೆ ಮೇಲು ಅನ್ನೋ ಭಾಷೆ ಇದೆಯಲ್ಲ, ಅದನ್ನ ಮತ್ತೆ ನೆನಪಿಸ್ತು. ಭೂಮಿ ತಾಯಿ ನಮಗೆ ಕೈ ಬಿಡಲ್ಲ, ನೀನು ಅದನ್ನ ಮಾಡಿದ್ರೆ ಇಲ್ಲೇ ಮಾಡಿದ್ರೆ ಸಾಕಾಗ್ತಿತ್ತು, ಈಗ ಅಲ್ಲೋ ನೋಡಿ ಪಾರ್ಟ್ ಟೈಮ್ ಮಾಡಿದ್ರು ಅಲ್ಲಿ ಏನೂ ಸಿಗ್ಲಿಲ್ಲ. ಎದೇ ಭೂಮಿ ತಾಯಿಗೆ ನೀನು ಒಂದ್ ಎರಡು ವರ್ಷ ಚೆನ್ನಾಗಿ ಮಣ್ಣು ಗೊಬ್ಬರ ಹಾಕಿ ಇದು ಮಾಡಿದ್ರೆ ಫಸಲು ಕೊಡ್ತಾ ಇತ್ತು, ಅದ್ರಲ್ಲಿ ನೀ ಜೀವನ ಮಾಡಬಹುದಿತ್ತಲ್ಲ ಅನ್ನೋದನ್ನ ನನಗೆ ಹೇಳಿದ್ರು. ನಿಜವಾಗ್ಲೂ ಅನಿಸ್ತು. ಯಾಕೆಂತ ಹೇಳಿದ್ರೆ ಈಗ ನಾನು ಅಡಿಕೆ ತೋಟ ಒಂದ್ ಎರಡು ಎಕರೆ ಮಾಡಿದೆ, ಈಗ ಅದಕ್ಕೆ ಕೈಗೆ ಬಂತು. ಅವಾಗ ಅನಿಸ್ತು ಅದನ್ ಬಿಟ್ಟು ಇದನ್ನೇ ಮುಂಚೆ ಮಾಡಿದ್ರೆ ನಾನು ಎಷ್ಟೋ ಒಂದು ಒಳ್ಳೆ ಇದರಲ್ಲಿ ಜೀವನ ಸಾಕ್ತಿದ್ದೆ ಅಂತ ನನಗೆ ಅನಿಸ್ತು ಸರ್. ಓದಿಗೂ ಕೆಲಸಕ್ಕೂ ಮತ್ತೆ ಈಗ ನೀವು ಕೃಷಿ ತೊಡಕೊಂಡಿರೋದಿಕ್ಕೂ ಏನಾರ ಸಂಬಂಧ ಇದೆ ಅನ್ಸತ್ತಾ, ಅಥವಾ ಏನು ಸಂಬಂಧ ಇಲ್ಲ ಅನ್ಸತ್ತ? ಸಂಬಂಧ ಎರಡಕ್ಕೂ ಇದೆ. ಯಾಕೆ ಅಂತ ಹೇಳಿದ್ರೆ ಕೃಷಿ ಬೇಕೇ ಬೇಕು, ಕೃಷಿ ಇಲ್ದಲೆ ಜೀವನ ಮಾಡ್ಲಿಕ್ಕೆ ಆಗದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಾವಿಲ್ಲಿ ಸಾಹಿತ್ಯ ಕೃಷಿ ಮಾಡ್ತೀವಲ್ಲ, ಅದೇ ರೀತಿ ಅಲ್ಲೂ ಒಂದು ಕೃಷಿ. ಯಾಕೆಂದ್ರೆ ಇಲ್ಲಿ ಒಬ್ಬ ವಿದ್ಯಾರ್ಥಿಯನ್ನ ಪಿಲ್ಲರ್ ಆಗಿ ಬೆಳೆಸ್ತೀವಿ, ಅಲ್ಲಿ ನಮ್ಮ ಜೀವನಕ್ಕೋಸ್ಕರ ಬೆಳೆಸ್ತೀವಿ. ಅಲ್ಲಿ ಮನೆಯ ಸಂಬಂಧಿಕರು ಅಥವಾ ಅಣ್ಣ ತಮ್ಮಂದಿರು ಇವರೆಲ್ಲರನ್ನು ಒಡನಾಟ ನೋಡಿದಾಗ ಎಲ್ಲರೂ ಕೃಷಿಯಲ್ಲಿ ಬದುಕಲಿಕ್ಕಾಗಲ್ಲ. ಒಂದೆರಡು ಎಕರೆ ಇದ್ದಂತೂ ಒಟ್ಟು ಕುಟುಂಬ ಇರುತ್ತಲ್ಲ, ಅಂತ ಸಮಯದಲ್ಲಿ ಬಹಳ ಸಮಸ್ಯೆ ಆಗುತ್ತೆ. ಅವಾಗ ಒಬ್ಬ ಬೇರೆ ಹೋಗ್ಲೇಬೇಕಾಗುತ್ತೆ ಅಥವಾ ಇನ್ನೊಬ್ಬ ಬೇರೆ ಹೋಗ್ಲೇಬೇಕಾಗುತ್ತೆ, ಮಾಡ್ಲೇಬೇಕಾಗುತ್ತೆ ಅಂತ ಪರಿಸ್ಥಿತಿ. ಒಟ್ಟಿಗೆ ಕೃಷಿ ಮತ್ತು ಇದಕ್ಕೂ ಸಂಬಂಧ ಅಂತ ಹೇಳಿದ್ರೆ ಅಲ್ಲಿ ನೋಡೋ ರೀತಿ ಬೇರೆ ಇರುತ್ತೆ. ಕೆಲವರಿಗೆ ಓದಿರೋನು ಒಂದ್ ರೀತಿ, ಅಥವಾ ವ್ಯವಸಾಯ ಮಾಡ್ತಿರೋನೇ ಒಂದು ರೀತಿ. ನಾವು ಅಧಿಕಾರಿಗಳ ಹತ್ರ ಹೋದಾಗ, ನಾನು ಕೃಷಿಕನಾಗಿ ಹೋದಾಗ ನನ್ನ ನೋಡಿರೋ ರೀತಿನೇ ಬೇರೆ, ನಾನು ಲಚ್ಚರಾಗಿ ಹೋಗಿರೋ ನೋಡೋ ರೀತಿನೇ ಬೇರೆ. ಅಧಿಕಾರಿಗಳಲ್ಲಿ ಕಂಡ್ರೆ ನನಗೆ ಬಹಳ ಹೊಟ್ಟೆ ಅನ್ಸಿದೆ ಸರ್. ಸಿದ್ದಯ್ಯನವರಿಗೆ ಮದುವೆ ಆಗಿದೆಯಾ? ಆಗಿದೆ ಸರ್. ಎಷ್ಟು ಜನ ಮಕ್ಕಳು? ಒಬ್ಬಳೇ ಮಗಳು. ಏನ್ ಓದ್ತಾ ಇದ್ದಾರೆ? ಬಿಎಸ್ಸಿ ಮಾಡ್ತಿದ್ದಾರೆ ಸರ್, ಸಹಿದಿ ಕಾಲೇಜಲ್ಲಿ. ಮದುವೆಗೆ ಏನಾರ ತೊಂದರೆ ಆಯ್ತಾ ಸಿದ್ದಯ್ಯನವರೇ? ಇದು ನಿಮ್ಮ ವೈಯಕ್ತಿಕ ಪ್ರಶ್ನೆ ಕೇಳಬಾರ್ದು. ಪಾರ್ಟ್ ಟೈಮ್ ಲೆಕ್ಚರರು ಕೊಡ್ಬೇಕೋ ಬೇಡವೋ ಈ ತರದ್ದು ಏನಾದ್ರು? ಸರ್, ಭಾರಿ ಒಳ್ಳೆ ಪ್ರಶ್ನೆ ಇದು. ಯಾಕೆ ಅಂತ ಹೇಳಿದ್ರೆ ನಾನು ಹೋದಾಗ ನೀವು ಏನ್ ಮಾಡ್ತಾ ಇದೀರಿ ಅಂತ ಕೇಳಿದ್ರು. ಏನ್ ಮಾಡ್ತಾ ಇದ್ದೆ ಪಾರ್ಟ್ ಟೈಮ್. ಅಯ್ಯೋ, ಫುಲ್ ಟೈಮ್ ಆಗಿದ್ರೆ ಕೊಡ್ತಾ ಇದೀವಿ ಅಂತ ಹೇಳಿ ನನ್ನ ಕಿವಿಗೆ ಬಿತ್ತು. ಬಹಳ ಬೇಜಾರಾಯ್ತು. ಹಾಗಾಗಿ ಎರಡು ಸಂಬಂಧಗಳು ನನಗೆ ಆಗ್ಲಿಲ್ಲ. ಆಮೇಲೆ ಕೊನೆಗೆ ಯೋಚನೆ ಮಾಡಿದೆ ಏನ್ ಮಾಡೋದು ಅಂತ ಹೇಳಿದಾಗ, ಯಾರೋ ಯಾಕೆಂತ ಹೇಳಿದ್ರೆ ಇದರಲ್ಲಿ ಹರ್ಟ್ ಅನ್ನೋ ಶಬ್ದ ನನಗೆ ಆಗ್ಲಿಲ್ಲ. ಪದೇ ಪದೇ ಆಗ್ತಿದೆ. ಯಾಕೆ ಅಂತ ಹೇಳಿದ್ರೆ ಇದು ಆಗಿರೋದು ಮಾನಸಿಕವಾಗಿ. ಹೆಣ್ಣೆಯವರು ಎತ್ತವ್ರಿಗೆ ಏನಿರುತ್ತೆ, ಫುಲ್ ಟೈಮ್ ಇರಬೇಕು, ಗೌರ್ಮೆಂಟ್ ಕೆಲಸ ಇರಬೇಕು, ಇಷ್ಟೇ ಸಂಬಳ ತರಬೇಕು, ಇತ್ತೀಚೆಗಲೇ ಇಷ್ಟೇ ಎಕರೆ ಗದ್ದೆ ಇರಬೇಕು, ತೋಟ ಇರಬೇಕು, ಈ ತರದೆಲ್ಲ ಇರುತ್ತೆ. ಅಂತದ್ರಲ್ಲಿ ನಾವು ಬಡತನದಲ್ಲಿ ಇದ್ದವರಿಗೆ ಸ್ವಲ್ಪ ಇದು ಮಾನಸಿಕವಾಗಿ ನೋವಾಗುತ್ತೆ ಸರ್. ಏನ್ ಮಾಡ್ತಿದ್ರಿ ಆಗ? ಅವಾಗ ಯೋಚನೆ ಮಾಡಿ ನನಗೆ ಹಿಂಗಾಯ್ತಲ್ಲ, ನಾನು ಏನಾದ್ರೂ ಮಾಡ್ಲೇಬೇಕಲ್ಲ, ಮತ್ತೆ ಅದಕ್ಕಾದ್ರೂ ನಾನು ಏನಾದ್ರು ಚಾಲೆಂಜ್ ಮಾಡ್ಬೇಕಲ್ಲ ಅಂತ ಹೇಳಿ ನಾನು ನಿಜವಾಗ್ಲೂ ಒಂದು ಮಾತು ಹೇಳ್ತೀನಿ, ನನ್ನ ಹೆಂಡತಿನ ಮಾತಾಡ್ಬೇಕಾದ್ರೆ ನಾನು ಫಿಕ್ಸ್ ಮಾಡ್ಕೋಬೇಕಾದ್ರೆ ಒಂದು ನಿರ್ಧಾರ ತಗೊಂಡೆ. ನಮ್ಮ ಮಾವನಿಗೆ ಹೇಳಿದೆ, ನೀವು ಬಿ ಎಡ್ ಮಾಡಿಸ್ಬೇಕು ನನ್ನ ಹೆಂಡತಿಗೆ, ಅದು ಖರ್ಚು ನೀವೇ ಕೊಡಬೇಕು ಅಂತಂದೆ. ಒಪ್ಕೊಂಡ್ರು. ಅದೇ ರೀತಿ ನನ್ನ ಹೆಂಡತಿಗೆ ಬಿ ಎಡ್ ಮಾಡಿಸಿದೆ. ಅವಳಿಗೆ ನನ್ನಲ್ಲಿ ಕಾಣೋದನ್ನ ಅವಳಲ್ಲಿ ಕಂಡು ಅವಳು ಈಗ ಸಿ ಡಿ ಪಿ ಆಫೀಸಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾಳೆ ಸರ್. ಅದು ನನ್ನ ಶ್ರೇಯಸ್ಸು ಅಂತ ಹೇಳ್ಬೋದು. ಒಳ್ಳೇದು ಮೇಷ್ಟ್ರ. ಈಗ ಮೇಷ್ಟ್ರ ಆದವರಿಗೆ ಎಂ ಎ ಮಾಡಿರ್ತೀರಿ, ಪಿ ಎಚ್ ಡಿ ಮಾಡಿರ್ತೀರಿ, ತುಂಬಾ ಉನ್ನತ ಪದವಿಗಳನ್ನೆಲ್ಲ ತಗೊಂಡಿರ್ತೀರಿ. ತಗೊಂಡಾಗ ಬೇರೆ ಬೇರೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗಳಲ್ಲಿ, ಸೆಂಟ್ರಲ್ ಗೌರ್ಮೆಂಟಲ್ಲಿ, ಸ್ಟೇಟ್ ಗೌರ್ಮೆಂಟಲ್ಲಿ ಬೇಕಾದಷ್ಟು ಅಡ್ವರ್ಟೈಸ್ಮೆಂಟ್ ಬರ್ತಾನೆ ಇರುತ್ತೆ. ಅದನ್ನ ಬಿಟ್ಟು ಪಾಠ ಹೇಳೋ ವೃತ್ತಿಗೆ ಅಂಟಿಕೋಬೇಕು ಅನ್ನೋ ಒಂದು ಹಠ ಅಥವಾ ಛಲ ಬಹುಶಃ ನಿಮ್ಮನ್ನ ಇಲ್ಲಿ ಕಟ್ ಹಾಕ್ತಾ ಅಂತ. ಅದು ನನಗೆ ಟೀಚಿಂಗ್ ಅನ್ನೋದು ಸ್ವಲ್ಪ ನನಗೆ ಹೆಚ್ಚಿಗೆ ಇದಾಯಿತು. ಯಾಕೆಂದ್ರೆ ಪಾಠನೇ ಮಾಡಬೇಕು ಅನಿಸ್ತು. ಯಾಕೆಂದ್ರೆ ಬಿ ಎಡ್ ಮಾಡಿದೆ ನಾನು ರಾಯಚೂರಲ್ಲಿ. ಬಿ ಎಡ್ ಮಾಡಬೇಕಾದ್ರೆ ನಾನು ಟೀಚಿಂಗ್ ಮಕ್ಕಳನ್ನ ನೋಡಿದಾಗ ನನಗೆ ಪಾಠ ಮಾಡಬೇಕು ಅನಿಸ್ತು. ನೀವು ಹೇಳಿದಂಗೆ ನಾನು ಪಿ ಎಚ್ ಡಿನೂ ಮಾಡಿದೆ. ಪಿ ಎಚ್ ಡಿ ಮಾಡಿದ ಉದ್ದೇಶ ಅಂದರೆ ನಾನು ಡಿಗ್ರಿ ಕಾಲೇಜಲ್ಲಿ ಮಾಡೋಕ್ಕೆ ಪಿ ಎಚ್ ಡಿ ಕಂಪಲ್ಸರಿ ಆಗಬೇಕು ಅಂತೇಳಿ. ಆದರೆ ಯಾವುದೂ ಈಗ ನನ್ನನ್ನು ಕೈ ಹಿಡಿಲ್ಲ ಮತ್ತು ನನಗೆ ಕೃಷಿನೇ ಕೈ ಹಿಡಿತಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಈಗ ನಿಮ್ಮ ಕೃಷಿಗೆ ಬರೋಣಂತೆ. ಒಟ್ಟು ಎಷ್ಟೆಕರೆ ನಿಮ್ಮ ಅಪ್ಪ ಮಾಡಿದ್ದು, ಅಥವಾ ನೀವೇನಾರ ಕಳೆದ್ರ ಅಥವಾ ಅದನ್ನ ಜಾಸ್ತಿ ಮಾಡ್ಕೊಂಡ್ರೆ? ಎರಡು ಇಲ್ಲ ಸರ್, ಆ ಕಡೆನೂ ಇಲ್ಲ ಈ ಕಡೆ ಇಲ್ಲ, ಮಾಡಿದ್ದನ್ನು ಉಳಿಸ್ಕೊಂಡಿದ್ದೀನಿ ಅಷ್ಟೇ. ಎಷ್ಟು? 3 ಎಕರೆ ಇದೆ ಸರ್. 3 ಎಕರೆನಲ್ಲಿ ಈಗ ಅದರಲ್ಲಿ ತೋಟ ಎಷ್ಟು ಮಾಡಿದ್ದೀರಿ? ತೋಟನ 3 ಎಕರೆನೇ ಸರ್. ಏನೇನು ಬೆಳಿತೀರಿ? ಇಲ್ಲ ಈಗ ಪೂರ್ತಿ ನಾನು ಬಾಗಾಯ್ತು ಅಂದ್ರೆ ತೋಟನೇ ಮಾಡ್ಬಿಟ್ಟಿದ್ದೀವಿ ಸರ್. ಭತ್ತ ಬೆಳೆದೆ, ಭತ್ತಲ್ಲಿ ಏನು ಆಗ್ಲಿಲ್ಲ, ಭತ್ತ ಬಿದ್ದೋಯ್ತು, ತೊಳೆ ಇದ್ ಮಾಡಿದ್ವು, ಅದು ಇದು ರಿಸ್ಕ್ ಆಯ್ತು. ಇತ್ತೀಚಿನ ದಿನಗಳಲ್ಲಿ ಬಹಳ ಕಷ್ಟ ಆಗ್ತಿದೆ ಮಾಡ್ಲಿಕ್ಕೆ. ನಾವು ಮುಟ್ಟು ನಾನೀಗ ಮಾಡ್ಲಿಕ್ಕೂ ಸಹ ಸರಿ ಆಗ್ತಿಲ್ಲ, ಹಾಗಾಗಿ ನಾನೇ ತೋಟನ ಕಟ್ಟಿ ಈಗ ತೋಟಕ್ಕೆ ಬೆಳೆ ಬರ್ತಾ ಇದೆ ಸರ್. ಅಲ್ಲ ಮಿಸ್ಟ್ರೆ, ಅಕ್ಕಿ ನೀವು ಮಾರ್ಕೆಟಿಗೆ ಹೋದ್ರೆ 50 ರೂಪಾಯಿ 60 ರೂಪಾಯಿ ಕೆ ಜಿ ಎಲ್ಲೂ ಇಲ್ಲ. ಇಷ್ಟೆಲ್ಲ ಅಕ್ಕಿ ರೇಟ್ ಆಯ್ತಾ ಅಂತ ಮಧ್ಯಮ ವರ್ಗದ ಜನ ಅಂದ್ರೆ ಕೊಂಡ್ಕೊಳ್ಳೋವಂಥವ್ರು ಮಾತಾಡೇ ಆಡ್ತಾರೆ. ನೀವು ನೋಡಿದ್ರೆ ನಮಗೆ ಕೈ ಹಿಡಿಯಲ್ಲ, ಇದು ಎಲ್ಲಿ ಮಧ್ಯದಲ್ಲಿ ಸೋರ್ ಹೋಗುತ್ತೆ, ರೈತನಿಗೆ ಹೇಗೆ ಲಾಸ್ ಆಗುತ್ತೆ ಸರ್? ಇದು ಎಲ್ಲಿದೆ ಅಂತ ಹೇಳಿದ್ರೆ, ನಾವು ಆಗ್ತಿರೋ ಒಂದು ಬೆಳೆಗೆ ಹಾಕ್ತಿವಿ, ಅಲ್ಲಿ ಹಾಕಿದಾಗ ಸರಿಯಾದ ಬೆಳೆ ಬರಬೇಕು, ಜೊತೆಗೆ ಅದಕ್ಕೆ ಪ್ರತಿಫಲವಾಗಿ ಬೆಲೆ ಸಿಗಬೇಕು, ಅದೆಲ್ಲ ಸಿಕ್ಕಾಗಬೇಕು. ಅದು ಸಿಗೋದಿಲ್ಲ, ಯಾಕೆಂದ್ರೆ ಮಧ್ಯವರ್ತಿಗಳ ಇದರಿಂದ ನಮ್ಮ ಕೈ ತಪ್ಪುತ್ತೆ. ನಾವು ಆ ಸಮಯಕ್ಕೆ ಕೊಟ್ಬಿಡ್ಬೇಕು. ಏನಾಗುತ್ತೆ, ನಾನೀಗ ಸಾಲ ಮಾಡಿ ತಂದಿರ್ತೀನಿ, ಆ ಸಾಲ ಮಾಡಿ ತಂದಾಗ ಅವನಿಗೆ ಕೊಡಲೇಬೇಕು. ನಾನು ಇಂಟ್ರೆಸ್ಟ್ ಬಡ್ಡಿ ಕಟ್ಟಿರ್ತೀವಿ. ಈಗ ಬ್ಯಾಂಕ್ಗಳು ಸಾಲ ಕೊಡ್ತಾ ಇದ್ರು, ರೈತರಿಗೆ ಎಷ್ಟು ಬೇಕು ಅಷ್ಟು ಕೊಡ್ತಾರೆ ಹೊರತು ನಮಗೀಗ ಏನಾಗುತ್ತೆ, ಅದರಲ್ಲಿ ಮಕ್ಕಳ ಮದುವೆನೋ ಮನೆ ಕಟ್ಟಬೇಕು, ಈ ಥರ ಸಮಸ್ಯೆಗಳಿದ್ದಾಗ ನಾವು ಸಮಸ್ಯೆದ ಸುಳಿಯಲ್ಲೇ ಏನು ಸಿಕ್ಕಕೊಂಡು ಬೆಳೆಗೆ ಸಿಕ್ಕುವ ಬೆಳೆಗೆ ಸರಿಯಾದ ಪ್ರತಿಫಲ ಸಿಗಲ್ಲ, ಹಾಗಾಗಿ ನಮಗೆ ತೊಂದರೆ ಆಗ್ತದೆ. ಮಧ್ಯವರ್ತಿಗಳ ತೊಂದರೆ ಅಂತ ಹೇಳಿದ್ರೆ, APMC ಮಾರ್ಕೆಟ್ಗಳ ಮುಖಾಂತರ ವ್ಯವಹಾರ ಮಾಡಿದ್ರೆ ಬಹಳ ಸುಲಭ ಆಗತ್ತೆ ರೈತರಿಗೆ, ಕುತ್ಕೊಂಡಲ್ಲೇ ಆನ್ಲೈನ್ ನಲ್ಲಿ ಟ್ರೇಡ್ ಮಾಡಬಹುದು ಅಂತಾರೆ. ಇತ್ತೀಚಿನ ದಿನಗಳಲ್ಲಿ ಅದು ಹೇಳ್ತಿರೋದು ಸರಿ ಸರ್, ಆದ್ರೆ ಈ APMCಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಇಟ್ಟರೂ ಇದಕ್ಕೆ 60% 70% ದುಡ್ಡು ಕೊಡ್ತಾರೆ ಅಷ್ಟೇ. ಆದ್ರೆ ನಾವು ಇಲ್ಲಿ ಖಾಸಗಿಯಾಗಿ ಮಾಡ್ಕೊಂಡಿರ್ತೀವಲ್ಲ, ಖಾಸಗಿಯ ಇದನ್ನ ತೀರಿಸಲಿಕ್ಕೆ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಇನ್ನೂ ನಾವು ಹೆಚ್ಚಿಗೆ ಮಾಡ್ಕೊಂಡಿರ್ತೀವಿ. ನಾವು ತೋರಿಸೋದು ಅಂದ್ರೆ ನಾವು ಹೇಳ್ತಿರೋದು ಅಷ್ಟಾಗಿದ್ರೆ, ಇಲ್ಲಿ ಮನೆಯಲ್ಲಿ ಕೆಲಸಗಳು ಹೆಚ್ಚಿಗೆ ಆಗಿರ್ತವೆ. ಮನೆಯಲ್ಲಿ ಕೂಡು ಕುಟುಂಬ ಇರುತ್ತೆ, ಅವನ ತಮ್ಮನ ಹೆಂಡ್ತಿನೋ ಅಣ್ಣನ ಹೆಂಡ್ತಿನೋ ಅಥವಾ ಇನ್ನೊಬ್ಬ ಯಾರು ಹಾಸ್ಪಿಟ್ಲ್ ಹೋಗ್ಬೇಕಾಗಿರುತ್ತೆ, ಅವ್ರ ಖರ್ಚುಗಳು ಇವ್ರ ಖರ್ಚುಗಳು ಈ ತರ ಖರ್ಚುಗಳು ಹೆಚ್ಚಿಗೆ ಆಗ್ತಾ ಆಗ್ತಾ ನಮ್ಮ ಸ್ಥಿತಿ ಹೇಳಕ್ಕಾಗಿರೋದಿಲ್ಲ. ಅಂತ ಸಮಯದಲ್ಲಿ ನಾವೇ ಮಾಡ್ತೀವಿ, ಬೇರೆಯವ್ರತಕ್ಕೆ ಇಸ್ಕಂತೀವಿ. ಆ ಮಧ್ಯವರ್ತಿಗಳು ಹೇಳಿದಾಗೆ ನಾವು ಕೇಳಬೇಕಾಗಿರುತ್ತಂತ ಪರಿಸ್ಥಿತಿ ಕೆಲವೊಮ್ಮೆ ಆಗುತ್ತೆ. ತುಂಬಾ ಸಲ ಮಾಡಿದ್ರ? ಹೌದು ಮಾಡಿದ್ವಿ. ಮಾಡಿ ನನ್ನ ಡೇಟ್ 10ನೇ ತಾರೀಕು ಡೇಟ್ ಅಂತ ಹೇಳಿದ್ರೆ ಬಡ್ಡಿ ಕೊಡ್ತೀನಿ ಅಂತ ಹೇಳಿದ್ರೆ 11ನೇ ತಾರೀಕು ಬಂದು ನಿಂತ್ಕೊಂಡ್ರು ನಿದರ್ಶನಗಳು. ನನ್ನ ಸ್ನೇಹಿತ ನನಗೆ ಬಡ್ಡಿ ಇಸ್ಕೊಂಡ್ರದ್ದು ಈಗಲೂ ನನಗೆ ವ್ಯಥೆ ನೋವು ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ, ಅವತ್ತು ಕೊಡದೇ ಇದ್ರೆ ಒಂದು ಭಾರಿ ಉದಾಹರಣೆ ಹೇಳ್ಬಿಡ್ತೀನಿ ನಿಮಗೆ. ನಾನೊಂದು ಮಂಚ ಬೇಕಾಗಿತ್ತು ನನಗೆ, ಅವನು ನನ್ನ ಸ್ನೇಹಿತ ಮಂಚ ಕೊಟ್ಟ, 5,000ಕ್ಕೆ ಮಂಚ ಕೊಟ್ಟ, ಇನ್ನೊಂದು ತಿಂಗಳು ಬಿಟ್ಟು 2 ತಿಂಗಳು ಬಿಟ್ಟು ಕೊಡು ದುಡ್ಡು ಅಂತ ಹೇಳಿದ. ಆದ್ರೆ ನಾನೇನ್ ಮಾಡಿದೆ, ಅದು ಕೊಡಕ್ಕೆ ಆಗ್ಲಿಲ್ಲ ನನಗೆ. ಅವನೇನ್ ಮಾಡಿದ, ನಂದು ಒಂದು 40,000 ಸಾಲ ಇತ್ತು, ನಿನಗೆ ಕೊಡಕ್ಕಾಗಲ್ಲ, ಏನ್ ಮಾಡೋ, ಆ 40,000 ಇದೆಯಲ್ಲ ಅದಕ್ಕೆ ಈ ಮಂಚದ 5,000 ಇದೆಯಲ್ಲ ಅದನ್ನ ಸೇರಿಸ್ಬಿಡು ಅಂತಂದ. ಅಲ್ಲಿಗೆ ಅದು ಮತ್ತೆ ಬಡ್ಡಿ ಆಯ್ತು. ಆ ಮಂಚ 5,000 10,000 ಆಗೋಯ್ತು ಮಂಚ. ಅಂದ್ರೆ ಈ ರೀತಿಯಾಗಿ ನಮ್ಮನ್ನ ಶೋಷಣೆಗೆ ನಾವು ಇದಾಗಿ, ಅಂದ್ರೆ ಅವ್ರು ಮಾಡಿದ್ದು ತಪ್ಪು ಅಥವಾ ನಾವ ನಮ್ಮ ವೈಯಕ್ತಿಕ ಸಮಸ್ಯೆನೋ ಗೊತ್ತಿಲ್ಲ, ಆ ರೀತಿಯಾಗಿ ನಾವು ಸಾಲಕ್ಕೆ ಸಾಲ ಈ ರೀತಿ ಬೆಳ್ಕಂತ ನನಗೆ ಕಷ್ಟ. ಬಡ್ಡಿ ಎಷ್ಟು ಕೊಡ್ತಾ ಇದ್ರಿ? 3% ಇಂಟ್ರೆಸ್ಟ್ ಇತ್ತು ಅವಾಗ ಕೊಟ್ಟು. ನಾವು ಇದೇ ಹೇಳಿದಿನಲ್ಲ, ಆ ಬಡ್ಡಿ ತೀರಿಸೋದ್ರಲ್ಲೇ ನಮ್ಮ ವ್ಯಥೆಗಳು ಇದಾಗ್ತಾ ಇತ್ತು. ಹೋಗ್ಲಿ, ಈಗೆಲ್ಲ ಸಾಲ ತೀರಿದ್ಯಾ? ಈಗ ಒಂದು ಹಂತಕ್ಕೆ ನಾನು